ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕೇಳಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ. ಇದರಲ್ಲಿ ಪ್ರಗತಿ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಸೋಮರಪೇಟೆ ತಾಲೂಕು ಬೆಂಕಳ್ಳಿಯ ಚಿನ್ನುಮನೆ ಸತೀಶ್ ಅವರ ಪತ್ನಿ ಪ್ರಗತಿ ಅವರ ಕೃಷಿ ಅನುಭವಗಳು ಇವತ್ತು ಪ್ರಸಾರವಾಗ್ತದವೆ. ನಮಸ್ಕಾರ ಅಮ್ಮ. ನಮಸ್ಕಾರ. ತಮ್ದು ತವ್ರ ಮನೆ ಯಾವ್ದ್ರಮ್ಮ? ಹರ್ಗ. ಬೆಂಕಳ್ಳಿಯಿಂದ ಎಷ್ಟು ದೂರ ಆದಂಗಾಗುತ್ತೆ? 12 ಕಿಲೋಮೀಟರ್ ಆಗುತ್ತೆ. ಏನ್ ಓದಿದ್ರಿ ತಾವು? ನಾವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀನಿ. ತವ್ರ ಮನೆಯಲ್ಲಿ ಕೆಲಸಗಳನ್ನ ಮಾಡ್ಕೊಂತ ಬಂದ್ರ? ಹೌದು, ನಾನು ಚಿಕ್ಕದ್ರಿಂದಲೂ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನು ಎಲ್ಲ ಕೆಲಸ ನಮ್ಮಗೆ ಮಾಡ್ತಾರೆ. ಯಾವ ವಯಸ್ಸು ಅವ್ರ ಮಕ್ಕಳು? ಮಗಳಿಗೆ 12 ವರ್ಷ, ಮಗನಿಗೆ 9 ವರ್ಷ. ಸಣ್ಣವೃದ್ಧೆಗಳಿಂದ ಕೆಲಸ ಕಲ್ಸಿದ್ರೆ ಅವರು ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ನಮ್ ಕಷ್ಟಗಳನ್ನ ಸ್ವಲ್ಪ ಗೊತ್ತಾಗುತ್ತೆ ಅವರಿಗೂ. ಎಲ್ಲಿವರೆಗೆ ಹೆಣ್ಗಾಡೋದಲ್ವಾ? ಮನೆಯಲ್ಲಿ ಮಕ್ಕಳಿದ್ರೂ ಎಷ್ಟೋ ಜನ ಸರಿಯಾಗಿ ಕೆಲಸಗಳನ್ನ ಕಲ್ಸಲ್ಲೇ ಮಕ್ಕಳು ಮಾಡಲ್ಲ, ಆಳು ಕಾಳುಗಳ ಸಮಸ್ಯೆ ಅಂತ ಅನ್ಕೊಂಡು ಒದ್ದಾಡ್ತಾರಲ್ವಾ? ಹೌದು ಸರ್. ನೀವು ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ವಾ ಅಥವಾ ಅಷ್ಟು ಹೊತ್ತಿಗೆ ಮದ್ವೆ ಆಗಿ ಈ ಕಡೆ ಬಂದ್ಬಿಟ್ರೆ ಹೇಗೆ? ಇಲ್ಲ, ನಮ್ಮಲ್ಲಿ ಸ್ವಲ್ಪ ಕಷ್ಟ ಇತ್ತು, ಮುಂದೆ ಓದ್ಸಕ್ಕೆ ಆಗ್ಲಿಲ್ಲ ಅಲ್ಲಿ. ಓಹೋ. ನಮ್ಮ ತಂದೆ ಇರ್ಲಿಲ್ಲ, ಹಾಗಾಗಿ ಓದ್ಸಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ 3,000 ರೂಪಾಯಿ ದುಡ್ಡಿಗೆ ಕಷ್ಟ ಆಗಿತ್ತು, ಅದಕ್ಕೋಸ್ಕರ ಬಿಎ ಎಲ್ಲ ಓದ್ಲಿಲ್ಲ. ಓಹೋ. ಹೇಳಿ, ಹೇಗೆ ನಿಮ್ಮನ್ನ ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ? ಏನೇನು ಬಹಳ ಇಷ್ಟಪಟ್ಟು ಮಾಡ್ತೀರಿ? ಎಲ್ಲಾನು ಇಷ್ಟಪಟ್ಟೆ ಮಾಡ್ತೀವಿ, ಖುಷಿ ಆಗುತ್ತೆ ಸರ್. ಮಳೆಗಾಲದಲ್ಲಿ ಮಾತ್ರ ತುಂಬಾ ಬೇಜಾರಾಗುತ್ತೆ, ತುಂಬಾ ಮಳೆ ಸರ್. ಆದ್ರೂ ಮಳೆಯ ಒಂದು ಪರಿಸ್ಥಿತಿಯನ್ನು ಜೊತೆಗಿಟ್ಕೊಂಡು ಎಷ್ಟೋ ಜನ ಮಾಡೋ ಕೆಲಸ ಮಾಡ್ತಾ ಇರ್ತೀರಿ ಅಲ್ವಾ? ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ನಾವು. ನಮ್ಮನೆಯವ್ರ ಫ್ಯಾಮಿಲಿ 7 ಜನ ಅಣ್ಣ ತಂದಿರು, ಎಲ್ಲ ಸೇರ್ಕೊಂಡು ನಾಟಿ ಕೆಲಸ, ಗದ್ದೆ ಕೆಲಸ, ಮೂವಿ ಹಾಳು ಮಾಡ್ಕೊಂಡು ಮಾಡ್ತೀವಿ. ಎಲ್ಲ ಕೆಲಸಕ್ಕೂ ಅವರು ಸೇರ್ತಾರೆ, ನಾವು ಸೇರ್ತಾ ಇರ್ತೀವಿ. ಹಂಗೆ ಅವರೇ ಬರ್ಬೇಕು, ನೀವೇ ಬರ್ಬೇಕು, ಅವ್ರ ಆಳಿಗಳು ಆತರ ಎಲ್ಲ ಏನಿಲ್ಲ. ಪುಷ್ಪಗಿರಿಗೆ ಹತ್ತಿರ ಇರುವ ಬೆಂಕಳ್ಳಿ ಒಂದು ಒಳ್ಳೆ ಮಳೆ ಬೀಳುವ ಪ್ರದೇಶ. ಮಳೆಗಾಲ ನಿಮಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಇರುತ್ತಾ ಅಥವಾ ಕೆಲವೊಂದು? 4 ತಿಂಗಳು ಇರುತ್ತೆ ಸರ್. 4 ತಿಂಗಳೂ ಸತತವಾಗಿ ಮಳೆ ಬರುತ್ತೆ? ಬರುತ್ತೆ. ಈ ವರ್ಷ ನಮಗೆ ಮೇ 1st ಇಂದಲೂ ಸ್ಟಾರ್ಟ್ ಆಯ್ತು ಸರ್. ಓಹೋ. ಈಗ ಅತಿ ಮಳೆಯಲ್ಲಿ ದನಕರುಗಳನ್ನ ಹೇಗ್ ಸಾಕ್ತೀರಮ್ಮ? ದನಕರುಗಳು ಒಂದು 11 ಗಂಟೆ 2 ಗಂಟೆ ಅವ್ರಿಗೆ ಬಿಟ್ಬಿಟ್ಟು ಹುಲ್ಲೇನಾರು ತಂದ್ಬಿಟ್ಟು ಕೊಟ್ಟಿಗೆಲ್ಲ ಕೂಡಾಕ್ತಿವಿ. ಅದ್ರ ಮಳೆ ಚಳಿಲೆಲ್ಲ ಕಷ್ಟ ಅಲ್ಲ ದನಿಗೆ ಸರ್. ಮಾವ ಸ್ವಲ್ಪ ಮೇಯಿಸ್ತಾರೆ. ಕಷ್ಟ ಅಂತ ಅನ್ಕೊಂಡು ನಾವು ಹಾಗೆ ಕುತ್ಕೊಂಡ್ರೆ ಆಗೋದಿಲ್ಲ, ಕಷ್ಟಗಳಲ್ಲೇ ನಿಭಾಯಿಸ್ಕೊಂಡು ಹೋಗ್ಬೇಕು ಅಲ್ವಾ? ಚೆನ್ನಾಗಿ ಮೇಯಿಸ್ಬೇಕು, ಅವಕ್ಕೂ ಹೊಟ್ಟೆಗೆಲ್ಲ ಬೇಕಲ್ಲ, ಹಸಿ ಹುಲ್ಲು ಹಾಕ್ಬೇಕು, ಬಿಳಿ ಹುಲ್ಲು, ಅದೆಲ್ಲ ಚೆನ್ನಾಗ್ ಹಾಕ್ತಿವಿ. ಯಾವಾಗ್ಲೂ ಹಾಲು ಸಿಗ್ತಾ ಇರುತ್ತಲ್ವಾ ನಿಮ್ಗೆ? ಸಿಗುತ್ತೆ, ಇದ್ರೆ ಇವಾಗ ಗಬ್ಬಾಗಿದೆ, ಯಾವಾಗ್ಲೂ ಸಿಗುತ್ತೆ. ರೈತರಿಗೆ ದನಕರುಗಳಿದ್ರೆ ಒಳ್ಳೇದೆ. ಒಳ್ಳೇದ. ಮತ್ತೆ ಹಂದಿ ಸಾಕೊಂಡಿದ್ವಿ. ಹಂದಿ ಎಷ್ಟು ಸಾಕ್ತೀರಿ? ಹಂದಿ ವರ್ಷಕ್ಕೆ ಒಂದೊಂದೇ ಸಾಕೊಳ್ಳೋದು. ಓಹೋ. ಕಳಸತಿ 130 ಕೆಜಿ ಆಗಿತ್ತು. ನೀವು ಬಳಕೆ ಮಾಡ್ಕೊಳ್ತೀರಾ? ಬಳಕೆ ಮಾಡ್ತೀವಿ. ಯಾವಾಗ ಹಂದಿಯನ್ನ ಕಟಾವ್ ಮಾಡಿ ಮಾರಾಟ ಮಾಡ್ತೀರಿ? ಹಬ್ಬದಲ್ಲಿ ಜಾಸ್ತಿ ಸರ್. ನಮ್ ಎಂತ ಹಬ್ಬ? ಗಣಪತಿ ಹಬ್ಬ, ಯುಗಾದಿ ಹಬ್ಬ, ಎಲ್ಲ ಹಬ್ಬದಲ್ಲೂ ಕಟ್ ಮಾಡ್ತಾರೆ. ನಮ್ ಕಡೆ ಸುಗ್ಗಿ ಅಂತ ಎಲ್ಲ ಮಾಡ್ತಾರೆ, ಆವಾಗೆಲ್ಲ ಕಟ್ ಮಾಡ್ತಾರೆ. ಹಂದಿ ಸಾಕ್ಲಿಕ್ಕೆ ಪ್ರತ್ಯೇಕವಾದ ಗೂಡಿನ ವ್ಯವಸ್ಥೆ ಇಟ್ಕೊಂಡಿದ್ರಾ? ಗೂಡಿನ ವ್ಯವಸ್ಥೆ ಅದು ಬೇರೆ ಉಂಟು ಸರ್. ಕ್ಲೀನ್ ಎಲ್ಲ ಮಾಡ್ಕೋಬೇಕಲ್ಲ, ಬೇರೆ ಇರ್ಬೇಕು, ಜೊತೆ ಇದ್ರೆ ಗಲೀಜೆಲ್ಲ ಮಾಡ್ಕೊಳ್ತವೆ ದನಿಗಳಿಗೆ ಕಷ್ಟ, ಅದಕ್ಕೂ ಕಷ್ಟ ಆಗುತ್ತೆ. ಮತ್ತೆ ಹಸು ಸಾಕ್ಲಿಕ್ಕೂ ಪ್ರತ್ಯೇಕವಾದ ಕೊಟ್ಟಿಗೆ ಇದೆ, ಅದು ಬೇರೆ ಇದೆ. ನೀವು ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ಬೆಂಗಳೂರು? 14 ವರ್ಷ ಆಯ್ತು. 14 ವರ್ಷಗಳಲ್ಲಿ ಎಷ್ಟೊಂದು ಕೆಲಸ ಮಾಡಿದಿರಿ ಅಲ್ವಾ ನೀವೆಲ್ಲರೂ? ತಾಯಿ ಮನೇಲಿ ಎಲ್ಲ ಕೆಲ್ಸನ ಕಲ್ತಿದೆ. ನಾ 19 ವರ್ಷಕ್ಕೆ ಮದುವೆ ಆಗಿದ್ದು, ಎಲ್ಲ ಕೆಲ್ಸನು ಬರುತ್ತೆ ಸರ್. ಅಲ್ಲಿ ನಮ್ಮ ತಂದೆ ಇರ್ಲಿಲ್ಲ, ನಮ್ ಚಿಕ್ಕಪ್ಪ ಮಂಜುನಾಥ ಅಂತ ಹೇಳಿ ಹರಗ್ದವ್ರು, ಅವರು ನಮ್ಮನ್ನ ಸಾಕಿದ್ರು. ಪ್ರತಿ ಗಂಟೆ ಪ್ರತಿ ದಿನ ಕೆಲಸ ಮಾಡ್ತಾ ಇದ್ರೆ ನೋಡ್ತಾ ನೋಡ್ತಾ ಬೆಳವಣಿಗೆ ಆಗ್ಬಿಡ್ತೀವಿ ಅಲ್ವಾ? ಹೌದು ಸರ್. ಆಳು ಕಾಳುಗಳ ಮೇಲೆ ಕೊಡೋ ದುಡ್ಡು ಕಡಿಮೆ ಆಗುತ್ತೆ, ಮತ್ತೆ ಚೆನ್ನಾಗಿ ಆಸಕ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋದಂತೆ ಬೆಳವಣಿಗೆ ನೋಡಿ ಸಂತೋಷ ಅನ್ಸುತ್ತಲ್ವಾ? ಹೌದು ಸರ್. ಅಂದ್ರೆ ಈಗ ಹೊತ್ತತ್ರ ಮನೆ ಇರ್ತಲ್ಲ, ಅವ್ರ ಮೇಲೆ ಮಾಡ್ತಾರ, ನಾವು ಮಾಡ್ಬೇಕು. ನಮ್ ಕಡೆ ದಿಂಕಳಿ ಎಲ್ಲಾರು ಕೆಲಸ ಮಾಡ್ತಾರೆ, ಮನೇಲಿ ಕೂತ್ಕೊಂಡು ತಿನ್ನೋರು ಯಾರು ಇಲ್ಲ, ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಇನ್ಕಮ್ ಚೆನ್ನಾಗಿ ಮಾಡ್ಕೊಳ್ತಾರೆ. ಹೌದಾ? ಯಾರು ಮನೇಲಿ ಸೋಮವಾರಿಗಳ ಕೂರೋದಿಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ಅತ್ತೆಗೂ ವಯಸ್ಸಾಗಿದೆ, 75 ವರ್ಷ ಆಗಿದೆ, ಅವರು ಸಹ ಮನೇಲಿ ಕೂರೋದಿಲ್ಲ, ನಮ್ ಜೊತೆ ಎಲ್ಲ ಕೆಲ್ಸಕ್ ಬರ್ತಾರೆ. ನೋಡಿ, ಎಲ್ಲ ಮಾಡ್ತಾರೆ, ನಾವು ಲೇಟ್ ಆದ್ರೆ ಅವ್ರೆಲ್ಲ ಕೆಲ್ಸನೂ ಮಾಡ್ತಾರೆ. ನೋಡಿ, ಮನ್ಸು ಇಷ್ಟಪಟ್ಟು ನಾವು ಕೆಲ್ಸಗಳನ್ನ ನೋಡ್ಕೊಂಡು ಹೋದ್ರೆ ಸ್ವಚ್ಛ ಆಗಿರುತ್ತೆ ಜೀವನ ಅಲ್ವಾ? ಮದುವೆ ಆದ ವರ್ಷ ಸ್ವಲ್ಪ ಕಷ್ಟ ಆಯ್ತು. ಇನ್ಕಮ್ ಅದೇ ಕಷ್ಟ ಅಂದ್ರೆ ಏಲಕ್ಕಿ ಎಲ್ಲ ಒಂದೇ ಸಮಯ ಇರೋದಿಲ್ಲಲ್ಲ ಸರ್, ಮಳೆಗಾಲ ಎಲ್ಲ ಇರೋದ್ರಿಂದ ಏಲಕ್ಕಿ ಮಾತ್ರ ಮಾಡ್ತಾ ಇದ್ದಿದ್ದು. ಇತ್ತೀಚೆಗೆ ಎಲ್ಲರ ಮನೇಲೂ ಕಾಫಿ, ಉಂಡೆ ಮೆಣಸು, ಶುಂಠಿ, ಏಲಕ್ಕಿ ಎಲ್ಲಾನು ಮಾಡ್ತಾ ಇದಾರೆ ಸರ್, ಎಲ್ಲ ವ್ಯವಸಾಯನೂ ನಾವ್ ಮಾಡ್ತಾ ಇದೀವಿ. ನೀವು ಗಂಡನ ಮನೆಗೆ ಬಂದಾಗ ಪರಿಸ್ಥಿತಿ ಹೇಗಿತ್ತು? ತೋಟದ ಚಿತ್ರಣ ಹೇಗಿತ್ತು? ನಿಮ್ಮ ಕುಟುಂಬದ ಒಂದು ವಿಚಾರ ಈಗ ಹೇಗಿದೆ? ನಾ ಮದ್ವೆಗ್ ಬಂದಾಗ ಏಲಕ್ಕಿ ತೋಟ ಮಾತ್ರ ಇದ್ದಿದ್ದು, ಕಾಫಿ ಕುಡಿಲಿಕ್ಕೆ ಸ್ವಲ್ಪ ರೋಬಸ್ಟ್ ಇತ್ತು, ಆಗ ಅಷ್ಟು ಹಾಕಿರ್ಲಿಲ್ಲ. ಇತ್ತೀಚೆಗೆ ಏಲಕ್ಕಿ ತೋಟ ಎಲ್ಲ ತೆಗ್ದಾಕಿ ಮರಗಳನ್ನ ಕಡ್ದು ನಾವು ಮದ್ವೆ ಆದ್ಮೇಲೆ ಹಾಕಿದ್ದು. ಎಲ್ಲರ ಮನೇಲೂ ಅಷ್ಟೇ, ಇತ್ತೀಚೆಗೆಲ್ಲ ಕಾಫಿ ಎಲ್ಲ ಮಾಡ್ಕೊಂಡಿದ್ದಾರೆ. ಎಂತ ಹಸುಗಳ್ರಮ್ಮ ನಿಮ್ಮಲ್ಲಿ ಇರೋದು? ಮಾಮೂಲಿ ನಾಟಿ ಹಸುಗಳೇ ಸರ್. ಅಂದ್ರೆ ಮನೆ ಬಳಕೆಗೆ ಹಾಲು ಸಿಗುತ್ತೆ ಅಲ್ವಾ? ಮನೆ ಬಳಕೆಗೆ ಮಾತ್ರ ಹಾಲು ಸಿಗುತ್ತೆ ಸರ್. ಎಷ್ಟು ಲೀಟರ್ ಹಾಲು ಕೊಟ್ರು ಮಾರಾಟ ಮಾಡಕ್ ಆಗಲ್ಲ, ನಮ್ ದೂರ ಅಲ್ಲ ಸರ್ ಸೋಮವಾರಪೇಟೆಗೆ, ಹಾಗಾಗಿ ಮಾರಾಟ ಮಾಡೋದಿಲ್ಲ ನಮ್ ಮನೆ ಬಳಕೆಗೆ ಮಾತ್ರ. ಜೇನನ್ನ ಸಾಕೊಳ್ತಾ ಇದೀರಲ್ಲ, ಜೇನು ಪೆಟ್ಟಿಗೆಯನ್ನ ಶುಚಿ ಮಾಡೋದು, ಜೇನು ತುಪ್ಪ ತೆಗೆಯೋದು, ಆಮೇಲೆ ಜೇನಿನ ಹುಳುಗಳಿಗೆ ಅಥವಾ ನೊಣಗಳಿಗೆ ಸಕ್ಕರೆ ಪಾಕ ಕೊಡೋದು, ಇವನ್ನೆಲ್ಲ ನೋಡ್ಕೊಂಡಿದೀರಾ, ಮಾಡ್ತಾ ಇದೀರಾ, ಹೇಗೆ? ಜೇನಿನ ಕೆಲಸ ಎಲ್ಲ ಮಾವನೇ ಜಾಸ್ತಿ, ನಮ್ಮನೆಯವರು ಸೇರ್ಕೊಳ್ತಾರೆ. ನನಗೆ ಭಯ ಸರ್ ಅದು, ನಾನು ಅಷ್ಟು ಹೋಗಲ್ಲ, ಜೇನು ತಂದಿದ್ರೆ ತುಂಬಿಸೋದು ಮಾತ್ರ ನನ್ನ ಕೆಲಸ, ನಾನೇನು ಮಾಡೋದಿಲ್ಲ ಸರ್. ಹೌದಾ? ಎಲ್ಲಿ ಕಡಿಯುತ್ತಂತ ಅನ್ಕೊಂಡು ಅಥವಾ ಚುಚ್ಚುತ್ತಂತ ಅನ್ಕೊಂಡು ಹೆದರ್ತಾ ಇದೀರಿ? ನಾವು ಮಾಡಿದ್ರೆ ನಮ್ಮ ಮಾವರಿಗೆಲ್ಲ ಸ್ವಲ್ಪ ಸರಿಯಾಗೋದಿಲ್ಲ, ನಾವು ಅದಕ್ಕೆ ಹೋಗೋದಿಲ್ಲ. ಓ, ಅಂದ್ರೆ ಅವರೇ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ನೀವು ಅದು ತಂಡಿಗೆ ಚೆನ್ನಾಗಿ ಮಾಡ್ತಾರೆ, ಅವರಿಗೆ ಗೊತ್ತು, ಅದು ಅವರೇ ಕ್ಲೀನ್ ಮಾಡೋದು, ಅದೆಲ್ಲ ಕೆಲಸ ಅವರೇ. ಹೌದಾ? ಏನಾದ್ರೂ ಮಗ ಅವನು ಸ್ವಲ್ಪ ಸೇರ್ತಾನೆ, ಅಜ್ಜನ ಜೊತೆ ಜಾಸ್ತಿ ಅಜ್ಜನ ಹೆಲ್ಪ್ ಅವನು. ನೀವೇನಾದ್ರೂ ಕೆಲಸ ಮಾಡಕ್ ಹೋಗಿ ಚುಚ್ಚಿಸ್ಕೊಂಡಿದ್ದು ಅಥವಾ ತೊಂದರೆ ಮಾಡಿಕೊಂಡಿದ್ಯಾ? ಇದೆ ಸರ್, ಅದು ಅಲ್ಲಿ ತಿರ್ಗಡಾಗ್ಲೇ ಕಚ್ಚುತ್ತೆ, ಮನೆ ಸೇರಿ ಇಟ್ಕೊಂಡಿರೋದು, ಸ್ವಲ್ಪ ಭಯ ಜಾಸ್ತಿ. ಕೆಲವೊಬ್ಬರಿಗೆ ಹಲ್ಲಿ ಕಂಡ್ರೆ ಭಯ, ಜಿರಳೆ ಕಂಡ್ರೆ ಭಯ, ಹಾವು ಕಂಡ್ರೆ ಭಯ, ಇನ್ನು ಬೇರೆ ಬೇರೆ ಜೀವಿಗಳನ್ನ ಕಂಡ್ರೆ ಹೆದರ್ತಾರೆ. ಕಾಫಿ ತೋಟದಲ್ಲಿ ಕುಂಡಾವು ಅಂತ ಬರುತ್ತೆ ಸರ್, ಕಾಫಿ ಗಿಡದ ಮೇಲೆ ಮಲಗಿರುತ್ತೆ, ಚಿಗುರು ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಏನೇನು ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀರಿ ಹೇಳಿಮ್ಮ? ರೈತರಾಗಿದ್ದು ಎಲ್ಲಾ ಕೆಲಸನು ಖುಷಿಯಿಂದ ಮಾಡ್ತೀವಿ. ಮಳೆಗಾಲ ಯಾವ ಸ್ಟಾರ್ಟ್ ಆಯ್ತು ಆಗ್ಲೇ ಮನ್ಸಿಗೆ ಇದು ಎಲ್ಲ ಹಾಳಾಗುತ್ತೆ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಅಡಿಗೆ ಕೆಲಸಗಳನ್ನ ಮಾಡ್ಕೊಂಡು ಈ ಕಡೆ ಜಮೀನು ತೋಟದ ಕೆಲಸಗಳನ್ನ ನಿಭಾಯಿಸಿಕೊಂಡು ಪ್ರಾಣಿಗಳನ್ನ ಸಾಕೊಂಡು. ಅಡಿಗೆ ನಾನು ಒಬ್ರೇ ಮಾಡೋದಿಲ್ಲ, ಅತ್ತೆನು ಮಾಡ್ತಾರೆ, ಎಲ್ಲ ಇಬ್ರು ಸೇರ್ಕೊಂಡು ಮಾಡ್ತೀವಿ. ನೋಡಿ, ನಿಮ್ಮ ಅತ್ತೆಯವರ ಹೆಸರು ಏನಂದ್ರಮ್ಮ? ಅತ್ತೆ ಹೆಸರು ಗೌರಮ್ಮ ಅಂತ. ಗೌರಮ್ಮನವರು? ಮಾವನ ಹೆಸರು? ಮಾವನ ಹೆಸರು ತಿಮ್ಮಯ್ಯ ಅಂತ. ನಮ್ಮ ಅತ್ತೆಯವರು ಹರಗದವ್ರೆ. ಸರಿನೇ, ಅತ್ತೆ ಸೊಸೆ ಒಂದೇ ಊರ್ನವರು? ಹೌದು ಸರ್. ಅವ್ರೇನು ಓದಿದ್ರಮ್ಮ? ಅವರು ಅವಾಗ 6ನೇ ಕ್ಲಾಸ್ ಓದಿದಾರೆ ಅಂತ ಸರ್. ಮಾವರು? ಮಾವರು ಅವರು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೂ ಹೆಬ್ಬೆಟ್ಟು ಸೈನ್ಯನ ಹಾಕೋದಿಲ್ಲ, ಹೆಸರು ಬರೀತಾರೆ ಸರ್. ಬರೀತಾರೆ. ಓಕೆ. ಬೆಳಿಗ್ಗೆ ನೀವು ನಿಮ್ಮ ಅತ್ತೆಯವರು ಅಡಿಗೆ ಕೆಲಸಗಳು ಮಾಡ್ಕೊಂಡು ಎಷ್ಟೊತ್ತಿಗೆ ಕೆಲಸಕ್ಕೆ ರೆಡಿ ಆಗ್ತೀರಿ? ಸರ್, ನಾವು ಮಳೆಗಾಲ ಇಲ್ದವಾಗ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದ್ರೆ 6:30 ಕೆಲ್ಸಕ್ಕೆ ಹೋಗ್ತೀವಿ, ಸ್ವಲ್ಪ ನಮ್ ಕೆಲ್ಸ ಏನಿದೆ ಅದ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಅತ್ತೆ ತಿಂಡಿ ಎಲ್ಲ ರೆಡಿ ಮಾಡಿರ್ತಾರೆ, ಆಮೇಲೆ 9 ಗಂಟೆಗೆ ಮನೆ ಬಂದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಸರ್, ಅದೆಲ್ಲ ಮಾಡಿ ಹೋಗುವ ಒಂದು 10 ಗಂಟೆ ಆಗುತ್ತೆ. ಗೋಬರ್ ಗ್ಯಾಸ್ ಇದೆಯಾ? ಇಲ್ಲ, ಅವಾಗ ಹಿಂದೆ ಎಲ್ಲ ಇತ್ತು, ಆಮೇಲೆ ಅದ ತೆಗ್ದಾಕಿದ್ದಾರೆ. ಭತ್ತನ ನೀವು ಬಳಕೆ ಮಾಡ್ಕೊಂಡು ಮಾರಾಟ ಮಾಡ್ತಿರಲ್ವಾ? ಇಲ್ಲ ಸರ್, ಮಾರಾಟ ಮಾಡೋದಿಲ್ಲ, ಮನೇಲಿ ಒಂದ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀವಿ, ಊಟ ಚೀಟಿಯಲ್ಲಿ ಇಟ್ಕೊಳ್ತೀವಿ. ಭತ್ತ ಈ ವರ್ಷ ಚೆನ್ನಾಗಿದೆ, ಮುಂದಿನ ವರ್ಷ ಹಾಕ್ಬೇಕು ಹೋದ್ರೆ ಅಂತ ಹೇಳ್ಬಿಟ್ಟು. ಮತ್ತೆ ಹಂದಿಗೆ ಹಸುಗೆ ಭತ್ತನ ಬೇಯಿಸಿ ಕೊಡ್ತೀರೇನಲ್ವಾ? ಭತ್ತನ ತಗೋಗಿ ಪೂರ್ತಿ ಮಿಕ್ಸ್ ಮಾಡಿಸ್ಬಿಟ್ಟು, ಸರಿನಾ, ಸಣ್ಣ ನಚ್ಚಿನ ಬರುತ್ತೆ ತಗಡು ಎಲ್ಲ ಬರುತ್ತೆ ಅಲ್ಲ ಸರ್, ಅದನ್ನ ಬೇಯಿಸ್ಬಿಟ್ಟು ಹಾಕೋದ ಸರ್. ಅಂದ್ರೆ ಭತ್ತವನ್ನೇ ನುಚ್ಚು ಮಾಡ್ಬಿಟ್ಟು ಬೇಯಿಸಿ ಹಂದಿ ಕೊಡ್ತೀರಿ? ಮತ್ತೆ ಹುಲ್ಲು ಅದೆಲ್ಲ ಹಾಕ್ತೀವಿ. ಹಸುಗಳಿಗೆ ಕೊಡ್ತೀರಾ ಭತ್ತದ ನುಚ್ಚನ್ನ? ಇಲ್ಲ ಇಲ್ಲ, ಹಸುಗಳಿಗೆ ಗಂಜಿ ತಗಡು ಅದು ಮಾತ್ರ ಕೊಡೋದು ಸರ್. ಓಹೋ, ಹಾಗೆ. ಹಂದಿಗೆ ಭತ್ತದ ನುಚ್ಚು ಬಿಟ್ರೆ ಮತ್ತಿನ್ಯಾವ್ದು ಕೊಡಕ್ ಹೋಗಲ್ವಾ? ಮಾಮೂಲಿ ಅನ್ನನೇ ಹಾಕ್ತಿವಿ, ಇನ್ನೇನು ಕೊಡಕ್ ಹೋಗೋದಿಲ್ಲ ಸರ್. ಸೊಪ್ಪು, ಹಲಸಿ ಹಣ್ಣು, ಸೀಬೆ ಹಣ್ಣು ಇವೆಲ್ಲ ಕೊಡ್ತೀವಿ, ಬಾಳೆಹಣ್ಣು ಎಲ್ಲ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಕೊಡ್ತೀವಿ, ಮತ್ತಿನ್ ಬೇರೆ ಏನು ಕೊಡೋದಿಲ್ಲ. ಮನೆ ಹತ್ರದಲ್ಲೇ ತರಕಾರಿ ಬೆಳಿಲಿಕ್ಕೆ ಜಾಗ ಇಟ್ಕೊಂಡಿದ್ರೆ ಹೇಗೆ? ಮನೆ ಹತ್ರ ಜಾಗ ಉಂಟು, ಗದ್ದೆನು ಮನೆ ಹತ್ರನೇ ಇರೋದು, ತೋಟನು ಮನೆ ಹತ್ರನೇ ಇರೋದು. ಹೌದ್ರ? ಅಂದ್ರೆ ತೋಟಕ್ಕೂ ಮನೆಗೆ ಎಷ್ಟು ದೂರ ಆಗ್ತದೆ? ಒಂದು 5 ನಿಮಿಷದಾರಿ ಸರ್ ಅಷ್ಟೇ. ಕೆಲವೊಬ್ಬರಂತೂ ತೋಟದಲ್ಲೇ ಮನೆ ಮಾಡ್ಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕೆಲಸಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ನೀವ್ ಹೇಳಿದಂಗೆ ಹತ್ತಿರದಲ್ಲಿ ಇರೋದ್ರಿಂದ ಅದೇನು ಸಮಸ್ಯೆ ಇಲ್ಲ ಅಲ್ವಾ? ಹತ್ತಿರದಲ್ಲಿ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅಥವಾ ಬೇರೆ ಸಮಸ್ಯೆಗಳು ಉಂಟು ಸರ್? ಹಂದಿ ಗದ್ದೆಗಳನ್ನ ಹಾಳು ಮಾಡ್ತವೆ. ಮತ್ತೆ ಕಾಳೆಮ್ಮೆ ತರ ಕಾಟಿ ಅದು ತೋಟ ಎಲ್ಲ ಸ್ವಲ್ಪ ತುಳು ಹಾಳು ಮಾಡ್ತದೆ. ಹಿಂದೆ ಒಂದ್ 4-5 ವರ್ಷದಲ್ಲಿ ಆನೆ ಎಲ್ಲ ಬರೋದು, ಈಗೆಲ್ಲ ಕಡಿಮೆ ಬರೋದಿಲ್ಲ ಸರ್. ಹೌದ್ರ? ಆನೆಗಳದ್ದು ಅಂತ ಸಮಸ್ಯೆ ಇಲ್ಲ? ಆನೆಗಳ ಸಮಸ್ಯೆ ಇಲ್ಲ. ಕಾಡು ಕೋಣಗಳದ್ದು, ಕಾಡು ಹಂದಿಗಳದ್ದು ಸಮಸ್ಯೆ ಇದೆಯಾ? ಹಂದಿಗಳ ಸಮಸ್ಯೆ ಉಂಟು. ಕಾಡು ಕೋಣ ಅದು ದೊಡ್ಡದಾಗೇನ್ ಬರೋದಿಲ್ಲ, ಒಂದೊಂದ್ಸರಿ ಬಂದು ಸ್ವಲ್ಪ ಲಾಸ್ ಮಾಡಿ ಹೋಯ್ತದೆ. ಮತ್ತೆ ಇದು ಬೀನ್ಸ್ ಇಂದು ಸ್ವಲ್ಪ ಸಮಸ್ಯೆ ಸರ್. ಬೀನ್ಸ್ ಗೆ ಅದು ಒಂದು ಹಕ್ಕಿ ಬರುತ್ತೆ, ಅದು ಹೂ ಮಿಡಿ ಏನು ಬಿಡೋದಿಲ್ಲ ಸರ್. ಹೌದಾ? ಎಂತ ಹಕ್ಕಿ ಅದು? ಅದ್ರಷ್ಟು ಕೋಟ್ಲಕ್ಕಿಂತ ಅಷ್ಟೊಂದು ದಾಂತೆ ಮಾಡಿ ಹಾಕ್ಬಿಡುತ್ತ? ತಲೆಯಲ್ಲಿ ಒಂದು ಜುಟ್ಟು ಬರುತ್ತೆ, ತುಂಬಾ ಲಾಸ್ ಮಾಡುತ್ತೆ ಸರ್ ಅದು. ಹಬ್ಬಾ. ಈಗ ಹಂದಿಗಳು ಬರದಂಗೆ ಅಥವಾ ಹಂದಿಗಳ ಕಾಟ ಹೆಚ್ಚಾಗದಂಗೆ ಏನಾದ್ರೂ ನೀವು ಸ್ಥಳೀಯವಾಗಿ ಕೆಲಸ ಮಾಡ್ಕೊಂತೀರಿ ಹೇಗೆ? ಅದು ಮನೇಲಿ ಉಪಯೋಗಿಸ್ತೀವಲ್ಲ ದಪ್ಪದ ಪೈಪ್ ಬರುತ್ತಲ್ಲ ಸರ್, ಅದನ್ನ ನಾವು ಗದ್ದೆ ಬದಿಗೆಲ್ಲ ಇಟ್ಬಿಡ್ತೀವಿ. ಅದ ಇಟ್ಬಿಟ್ರೆ ಅಷ್ಟೇನು ಬರೋದಿಲ್ಲ ಸರ್, ಬಿಳಿ ಕಾಣುತ್ತಲ್ಲ. ಉದ್ದ ಕಲೆಯಲ್ಲಿ ನೆಟ್ಕೊಂಡ್ ಬಂದ್ಬಿಡ್ತೀರಾ? ನೆಡಲ್ಲ ಸರ್, ಉದ್ದದ ಇಟ್ಬಿಡ್ತೀವಿ. ಅದು ಓ, ಉದ್ದದ ಹಂಗ ಮಲಗಿಸ್ಬಿಡ್ತೀರಾ? ಪೈಪ್ ಹೆಂಗ್ ಹಾಕ್ತೀವಿ ಹಂಗೆ ಫುಲ್ ಹಾಕ್ಬಿಡ್ತೀವಿ, ಆಗ ಅದನ್ನ ನೋಡಿ ವಾಪಸ್ ಹೋಯ್ತೀವಿ ಸರ್. ಓಹೋ, ಆ ತರ ಆಗುತ್ತಾ? ಹೌದು ಸರ್. ಸುಮ್ನೆ ಪೈಪ್ ಅನ್ನ ಬದಿನಲ್ಲಿ ಇಟ್ಟರೆ ಸಾಕು, ಕಂಡ ತಕ್ಷಣ ಬರೋದಿಲ್ಲ. ಅದು ಕಂಡ ತಕ್ಷಣ ವಾಪಸ್ ಹೋಗುತ್ತೆ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಬರ್ಲೇಬೇಕು ಅಂದ್ರೆ ಇನ್ನಲ್ಲಿ ಮಾಡಿ ಬೇರೆ ಕಡೆ ಎಲ್ಲ ದಾಟಿ ಬರ್ತದೆ. ಅಂದ್ರೆ ಒಂದೊಂದ್ ಪೈಪ್ ಅನ್ನ ಇಡ್ತೀರಾ? 2-2, 3-3 ಪೈಪ್ ಇಟ್ಕೊಂಡ್ ಬರ್ತೀರಾ? ಇಲ್ಲ, 4-5 ಪೈಪ್ ಎಲ್ಲ ಇಡ್ತೀವಿ. ಓ, ಒಂದೇ ಜಾಗಕ್ಕೆ 4-5 ಪೈಪ್ ಇಡ್ತೀರಿ? ಬೋದ ಇರುತ್ತಲ್ಲ, ಸಾಲು ಉದ್ದಕ್ಕೆ ಇಡ್ತೀವಿ. ಓಹೋ, ಅಂದ್ರೆ ಒಂದ್ರ ಪಕ್ಕದಲ್ಲಿ ಒಂದ್ ಇಟ್ಕೊಂಡ್ ಹೋಗ್ತೀರಾ ಅಥವಾ ಪಕ್ಕದಲ್ಲಿ ಒಂದ್ ಇಟ್ಕೊಂಡ್ ಹೋಯ್ತೀವಿ? ಈಗ ಉದ್ದಕ್ಕೆ ಜೋಡಿಸುವಾಗ 2-2, 3-3 ಪೈಪ್ ಗಳು ಜೋಡಿಸ್ಕೊಂತ ಹೋಗ್ತೀರಾ? ಒಂದೊಂದೇ ಪೈಪ್ ಮಾಮೂಲಿ ನೀರಿಗೆ ಪೈಪ್ ಜೋಡಿಸಿರ್ತೀವಿ. ಏನದು, ಒಂದೊಂದೇ ಪೈಪ್ ಜೋಡಿಸಿದ್ರು ಹಂದಿಗಳು ಯಾಕೆ ಬರೋದಿಲ್ಲ ಅಂತ ಅನ್ಕೊಂಡಿದ್ರಿ? ಅದೊಂದ್ ಸ್ವಲ್ಪ ಬಿಳಿ ಕಾಣಿಸುತ್ತೆ ರಾತ್ರಿ, ಅದಕ್ಕೋಸ್ಕರ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೌದಾ? ಕೆಲವೊಬ್ರು ಈ ಚೀಲಗಳನ್ನ ಕಟ್ತಾರೆ, ಸೀರೆ ಕಟ್ತಾರೆ. ಸೀರೆನು ಕೊಡ್ತೀವಿ, ಮತ್ತೆ ಪೈಪ್ನು ಇಡ್ತಾರೆ. ಓ, ಹಾಗೆ ಹಾಗೆ. ಸಗಣಿ ಗೊಬ್ಬರ ಭತ್ತದ ಗದ್ದೆಗೆ ಹಾಕ್ತೀರಿ, ಮತ್ತೆ ತೋಟಕ್ಕೂ ಹಾಕ್ತೀರಾ? ತೋಟಕ್ಕೆ ಕಡಿಮೆ, ಮೆಣಸಿನ ಗಿಡ ಎಲ್ಲ ತುಂಬಾ ಬೆಳಿತೀವಲ್ಲ, ಬೀನ್ಸ್ಗೆ ಅದಕ್ಕೆಲ್ಲ ಗದ್ದೆಗೆ ಬೇಕಾಗುತ್ತೆ ಸರ್, ನಾವು ತೋಟಕ್ಕೆ ಹಾಕೋದಿಲ್ಲ. ಹಾಗೆ. ಮೆಣಸಿನಕಾಯಿ ಬೀನ್ಸ್ ಪ್ರಮುಖವಾಗಿ ಬೇಸಿಗೆ ಸಂದರ್ಭದಲ್ಲಿ ಬೆಳ್ಕೊಂತೀರಾ ಹೇಗೆ? ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಮಾಡಿದ್ರೆ ಇನ್ನು ಮೇ ವರೆಗೂ ಇರುತ್ತೆ ಸರ್ ಬೀನ್ಸ್, ಮತ್ತೆ ಮೆಣಸಿನಕಾಯಿ ಎಲ್ಲ ಬೆಳ್ಕೊಳ್ತೀವಿ. ಅಂದ್ರೆ ಭತ್ತದ ಗದ್ದೆಗೆ ಹಾಕೊಳ್ತೀರಾ? ಭತ್ತ ನಾಟಿ ಮಾಡಿದ್ರೆ ಸ್ವಲ್ಪ ಬಿಟ್ಕೊಂಡಿರ್ತೀವಿ, ಅದಕ್ಕೂ ಹಾಕ್ತೀವಿ. ಆಮೇಲೆ ಬಾಣಿ ಎಲ್ಲ ಇರುತ್ತಲ್ಲ ಸರ್, ಅದಕ್ಕೂ ಹಾಕೊಳ್ತೀವಿ. ಮತ್ತೆ ಮೆಣಸಿನ ಗಿಡನ ಫೆಬ್ರವರಿ ಟೈಮ್ ಅಲ್ಲಿ ಹಾಕ್ತೀವಿ. ಮಾರಾಟ ಎಲ್ಲ ಹೇಗೆ, ಅಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ ವ್ಯಾಪಾರಸ್ಥರು ಅಥವಾ ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್? ಬೀನ್ಸ್ ಮತ್ತು ಮೆಣಸಿನಕಾಯಿ ಈಗ 4-6 ವರ್ಷಗಳ ಒಂದು ಅವಧಿಯನ್ನ ನೋಡ್ಕೊಂಡ್ರೆ ನಿಮ್ಮ ಖರ್ಚು ವೆಚ್ಚ ಆಗಿ ಕೈಗೆ ಉಳಿತದೆ? ಉಳಿತದೆ, 2 ವರ್ಷದಿಂದ ಸ್ವಲ್ಪ ಕಡಿಮೆ, ಈಗ ಕೊರೋನಾ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಆಗಿದೆ. 1200 ಎಲ್ಲ ಇತ್ತು ಸರ್ 20 ಕೆಜಿ ಬ್ಯಾಗಿಗೆ. 1200 ಸರಾಸರಿ ಸಿಗೋದಿಲ್ಲ, 1200 ರಿಂದ 500 ಸಿಗುತ್ತೆ. ಎಲ್ಲಾ ಸತಿ 1200 ಸಿಗೋದಿಲ್ಲ, 500, 600, 700, 800 ಆತರ. ಗರಿಷ್ಠವಾಗಿ ಎಷ್ಟು ಬೆಲೆಯನ್ನ ನೋಡಿದಿರಿ? 1200 ನೋಡಿರೋದು. ಹೌದಾ? ಒಂದು 3-4 ತಿಂಗಳ ಕಾಲ ಇರುತ್ತೆ, ಆಮೇಲೆ ಮತ್ತೆ ಈ ಕಡೆಗೆ ಭತ್ತ ಬೆಳಿಲಿಕ್ಕೆ ರೆಡಿ ಮಾಡ್ಕೊಳ್ತೀರಿ ಅಲ್ವಾ? ಹೌದು ಸರ್. ತೋಟಕ್ಕೆ ಮತ್ತೆ ಈ ತರಕಾರಿ ಬೆಳಿತಿರಲ್ಲ, ಬೀನ್ಸ್, ಹಸಿಮೆಣಸಿನಕಾಯಿ, ಆ ಜಮೀನಿಗೆ ಸುಣ್ಣನ ಹಾಕೊಳ್ತೀರಿ ಹೇಗೆ? ಒಂದೊಂದ್ಸತಿ ಹಾಕೊಳ್ತೀವಿ, ಬಾಣಿ ಜಾಗ ಸ್ವಲ್ಪ ಹಾಕೊಳ್ತೀವಿ, ಮಳೆ ಬಂದು ಪೂರ್ತಿ ಎಲ್ಲ ಕೊಚ್ಚೋಗುತ್ತೆ ಸರ್, ಇಳಿಜಾರೆಲ್ಲ ಇದ್ದಾಗ ಅದಕ್ಕೆ ಸ್ವಲ್ಪ ಹಾಕೊಳ್ತೀವಿ. ಗದ್ದೆಗೆ ಒಂದು 4-5 ವರ್ಷಕ್ಕೆ ಹಿಂಗೆಲ್ಲ ಹಾಕ್ತೀವಿ ಸರ್, ವರ್ಷ ಹಾಕೋದಿಲ್ಲ. ಹೌದು, ಶ್ರಮ ಪಟ್ರೆ ಮನೆಯಲ್ಲಿ ಇರೋ ಜನರೆಲ್ಲರೂ ಕೆಲಸ ಮಾಡಿದ್ರೆ ಕೈ ಜೋಡಿಸಿದ್ರೆ ಎಷ್ಟೋ ಖರ್ಚುಗಳನ್ನ ಕಮ್ಮಿಗೊಳಿಸಬಹುದು, ಮತ್ತೆ ಬೆಳವಣಿಗೆನೂ ಚೆನ್ನಾಗಿರುತ್ತಲ್ವಾ? ಹೌದು ಸರ್, ನಾವು ಮನೇಲಿರೋದು ಕಡಿಮೆ ಸರ್, ಹಬ್ಬದಲ್ಲಿ ಮಾತ್ರ, ಸೋಮವಾರ ಅಂತ ಏನು ಮನೇಲಿರೋದಿಲ್ಲ, ಎಲ್ಲ ದಿವಸನೂ ಕೆಲಸ ಮಾಡ್ತೀವಿ. ಅದೇ, ಮತ್ತೆ ಕಾಲ ಹೇಗೆ ಹೋಗ್ತಾ ಇರತ್ತೆ, ನಾವು ಸುಮ್ನೆ ಕುತ್ಕೊಂಡ್ರು ಕಾಲ ಹೋಗ್ತಾ ಇರತ್ತೆ, ಕೆಲಸ ಮಾಡಿದ್ರು ಇನ್ನಷ್ಟು ಚೆನ್ನಾಗಿ ಕಾಲ ಹೋಗುತ್ತೆ. ಆದ್ರೆ ಕೆಲಸ ಮಾಡಿದ್ರೆ ದೇಹಕ್ಕೂ ಆರೋಗ್ಯಕ್ಕೂ ಮತ್ತೆ ಒಂಥರ ಆರ್ಥಿಕ ಪರಿಸ್ಥಿತಿಗೂ ಅನುಕೂಲ, ಮನಸ್ಸಿಗೆ ಖುಷಿ, ಮನೇಲಿ ಇದ್ರೆ ಖುಷಿ ಆಗಲ್ಲ, ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ಖುಷಿ ಆಗಲ್ಲ. ಹೌದು, ಮತ್ತೆ ಆರೋಗ್ಯನು ಚೆನ್ನಾಗಿರಲ್ಲ, ಕೆಲಸ ಮಾಡಿದ್ರೆ ಲಘುವಾಗಿ ಸುಮ್ನೆ ಅಡ್ಡಾಡ್ಕೊಂಡು ಏನೋ ಒಂದ್ ಅಡಿಗೆ ಮಾಡಿ ಕೊಟ್ಟೆ ಇನ್ನೊಂದೇನೋ ಆಯ್ತು ಅಂತ ಅನ್ನೋದ್ಕಿಂತ ಅಲ್ವಾ. ಹೌದು ಸರ್, ಹೌದು. ಅಂದ್ರೆ ನಮ್ಗೂರಿಗೆ ವೆಹಿಕಲ್ ವ್ಯವಸ್ಥೆ ಯಾವ್ದು ಇಲ್ಲ, ಬಸ್ಗಳು ಯಾವ್ದು ಇಲ್ಲ, ಅವ್ರವ್ರ ಸ್ವಂತ ವೆಹಿಕಲ್ ಅಲ್ಲಿ ಹೊರಗಡೆ ಹೋಗ್ಬೇಕು, ತುಮ್ಮೂರ್ಪೇಟೆಗೆ ಹೋಗೋದಾರೆ. ಮಕ್ಳ ಓದ್ಸಕ್ಕೆಲ್ಲ ತುಂಬಾ ಕಷ್ಟಪಟ್ವಿ, ನಮ್ ಮಗಳನ್ನ ಓದ್ಸಕ್ಕೆ ಎಲ್ಕೆಜಿಯಿಂದ ನಮ್ ತಾಯಿ ಮನೆಯಿಂದ ಬಿಟ್ಟಿದ್ರು ಸರ್, ವೆಹಿಕಲ್ ವ್ಯವಸ್ಥೆ ಇಲ್ಲ ಇಲ್ಲಿ, ತುಮ್ಮೂರ್ಪೇಟೆ ಕುವೆಂಪು ಸ್ಕೂಲ್ ಹೋಗೋದು, ಅಲ್ಲಿ ವ್ಯಾನ್ ವ್ಯವಸ್ಥೆ ಇತ್ತು, ಹಾಗಾಗಿ ಅಲ್ಲಿ ನಮ್ ತಾಯಿ ಮನೇಲಿ ಬಿಟ್ವಿ. ನನ್ ಮಗನ್ಗೆ ಸಾಂತಳಿ ಒಂದು ಕಾನ್ವೆಂಟ್ ಮಾಡಿದ್ದಾರೆ, ಹರಪಳ್ಳಿ ಅವ್ರು ರವೀಂದ್ರ ಅಂತ ಹೇಳಿ ದಾನಿಗಳೆಲ್ಲ ಕೊಟ್ಟು ಒಂದು ಚಿಕ್ಕ ಕಾನ್ವೆಂಟ್ ಓಪನ್ ಮಾಡಿದ್ದಾರೆ, ಎಲ್ಲ ಮಕ್ಕಳನ್ನ ಸೇರ್ಸಿದ್ದಾರೆ. ಮಗ ಫೋರ್ತ್ ಇವಾಗ, ಮಕ್ಳು ಈಗ ಮನೆಗ್ ಬಂದು ಪಾಲಿಸ್ ಒಂದು ಗಾಡಿ ಬಿಟ್ಟಿದ್ದಾರೆ, ಅದೆಲ್ಲ ಕರ್ಕೊಂಡೋಯ್ತು. ಓಕೆ, ಹೇಳಿಮ್ಮ, ಮಹಿಳೆಯರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ, ಅದು ಪೇಟೆಯವರಾಗ್ಲಿ ಹಳ್ಳಿಯವರಾಗ್ಲಿ? ಅತ್ತೆ ಸೊಸೆ ಮನೆಯವ್ರ ಜೊತೆ ಎಲ್ಲಾರ ಜೊತೆ ಹೊಂದ್ಕೊಂಡು ನಗಾಡ್ಕೊಂಡ್ ಮಾತಾಡ್ಕೊಂಡು ಖುಷಿಲಿ ಇರ್ಬೇಕು, ಅಂದ್ರೆ ಎಲ್ಲ ಕೆಲ್ಸನು ಮಾಡ್ಕೊಂಡು ಇರೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ನನಗ್ ಅನ್ಸಿದ್ದು ಮನೇಲಿ ಸುಮ್ ಕೂತ್ ಕಾಲ ಕಳೆಯೋದ್ಕಿಂತ ಎಲ್ಲ ಕೆಲ್ಸ ಎಲ್ಲ ಮಾಡ್ಕೊಂಡು ಇದ್ರೆ ಒಳ್ಳೇದು. ಜಾಬ್ ಅಲ್ಲಿ ಇದ್ದವರು ಅವರು ಒಂದು ಕೆಲ್ಸ ಮಾಡ್ತಾರೆ, ಮನೇಲಿ ಏನಾದ್ರು ಒಂದು ನಮ್ಗೆ ಏನಾಗುತ್ತೆ ಅದಷ್ಟು ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ನಾನು ಅನ್ಕೊಂಡಿದೀನಿ. ಜಮೀನ್ ಇಲ್ಲ ಅಂದ್ರೂ ಏನಾದ್ರು ಕೆಲ್ಸ ಹೋಗಿ ಏನಾದ್ರು ಮಾಡ್ಬೋದಲ್ಲ ಸರ್. ಹೌದು ಹೌದು, ದುಡಿಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅವಕಾಶ, ಆರೋಗ್ಯ ಇರ್ಬೇಕು ಚೆನ್ನಾಗಿ. ಆರೋಗ್ಯನೇ ಇಲ್ಲ ಅಂದ್ಮೇಲೆ ಏನು ಮಾಡಕ್ ಆಗಲ್ಲ, ಆರೋಗ್ಯ ಸರಿ ಇಲ್ಲದಾಗ ಯಾವ ಕೆಲ್ಸಕ್ಕೂ ಖುಷಿ ಬರಲ್ಲ, ಮನೇಲಿ ಇರೋಣ ಅನ್ಸುತ್ತೆ. ನಿಜ, ಆರೋಗ್ಯ ಚೆನ್ನಾಗಿದ್ದಾಗ ಕೆಲಸ ಮಾಡೋದು ಒಳ್ಳೇದು. ಆರೋಗ್ಯ ಒಂದು, ಮತ್ತೆ ದುಡಿಮೆ ಮಾಡಿದ್ರೆ ಹಣನು ನಮ್ ಕೈಗೆ ಬಂದೇ ಬರುತ್ತೆ. ನಮ್ಮ ಆಸೆಗಳು ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೂ ಅನುಕೂಲ ಅಲ್ವಾ. ನಮಗಿಂತ ಉಡುಪುಗಳು ಬೇಕು, ನಮಗೆ ಬಂಗಾರ ಬೇಕು, ನಮ್ಮ ಮಕ್ಳಿಂಗ್ ಓದ್ಬೇಕು, ನಾವು ಮನೆ ಕಟ್ಟಬೇಕು, ನಮಗಿಂತದ್ ಬೇಕು ಅಂತದ್ ಬೇಕಂತಂದ್ರೆ ದುಡಿಮೆ ಮಾಡ್ಬೇಕು ಅಲ್ವಾ. ನಿಜ ನಿಜ ನಿಜ. ಆರೋಗ್ಯಕರವಾಗಿ ಕೃಷಿ ಕೆಲಸಗಳಲ್ಲಿ ತಮ್ಮನ್ನ ತೊಡಸ್ಕೊಂಡು ಹೋಗ್ತಾ ಇದ್ರಿ. ವೆನಿಲ್ಲಾ ಪರಾಗಸ್ಪರ್ಶ ಮಾಡೋದು ನೀವು ಹೆಚ್ಚಾ, ನಿಮ್ಮ ಯಜಮಾನ್ರ ಹೆಚ್ಚಾ? ಸರ್, ಅದು ಪರಾಗಸ್ಪರ್ಶ ಮಾಡುವಾಗ ಸ್ವಲ್ಪ ಕೈ ರಫ್ ಹೋಗಿ ದಪ್ಪ ಇದ್ರೆ ಅದು ಆಗಲ್ಲ ಸರ್, ಕಷ್ಟ. ನಾನು ಜಾಸ್ತಿ ಮಾಡ್ತೀನಿ, ನನ್ ಮಗಳು ಸಹ ಮಾಡ್ತಾಳೆ. ಮೃದುವಾಗಿರ್ಬೇಕು ಕೈ ಅಲ್ವಾ, ಸ್ಮೂತ್ ಆಗಿರ್ಬೇಕು. ರಫ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಅವ್ರು ಹಿಚ್ಚಬೇಕಾದ್ರೆ ಅದು ತುಂಡಾದ್ರೆ ಅದು ಆಗಲ್ಲ ಸರ್. ನೋಡಿ, ಅದೇ ಅವ್ರು ಮಾಡ್ತಾರೆ, ಅಂದ್ರೆ ನಾನೇ ಜಾಸ್ತಿ ಮಾಡ್ತೀನಿ. ಹೌದಲ್ವಾ. ಕಾಯಿ ಕಟಾವು ಆದ ತಕ್ಷಣ ಮಾರಾಟ ಆಗುತ್ತಾ ಅಥವಾ ಒಂದಿನ ಎರಡ್ ದಿನ ಇಟ್ಕೊಂಡು? ನೀವ್ ಕಟಾವ್ ಮಾಡಿ ಹೇಳಿ, ಫೋನ್ ಮಾಡಿ ಅವ್ರು ಬಂದ್ಮೇಲೆ ಕಟಾವ್ ಮಾಡಿ ಅವ್ರಿಗೆ ಕೊಡೋದು ಸರ್. ಅದೇನು ಅಂತೇನು ಕಷ್ಟ ಅಲ್ಲ ಕಟಾವ್ ಮಾಡೋದು ಅಲ್ವಾ? ಅದು ಸುಲಭದ ಬೆಳೆನೆ ಸರ್, ಆದ್ರೆ ಮಳೆ ವಾತಾವರಣದಿಂದ ಅದು ನಿಲ್ತಾ ಇಲ್ಲ. ಒಂದು ಬೆಳುಗ್ಗೆ ಹೋಗ ಬಂದ್ರೆ ಎಲ್ಲ ಬೆಳುಗ್ಗೆ ಹೋಯ್ತೈತೆ, ಸಪರೇಟ್ ಇರೋದು ಚೆನ್ನಾಗಿದೆ. ಒಟ್ಟಿಗೆ ಸುತ್ತ ಫುಲ್ ಚೀಲ ಎಲ್ಲ ತುಂಬಿಸಿ ಇಟ್ಟಿದೆ, ಅದು ಮಾತ್ರ ಹೋಯ್ತೈತೆ. ಆದ್ರೂ ಬಿಡ್ತಾ ಇಲ್ಲ, ಬೇರೆ ಬೇರೆ ರೀತಿಲಿ ಅದನ್ನ ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ರಿ ಅಲ್ವಾ? ಪ್ರಯತ್ನ ಮಾಡ್ತಾ ಇದ್ವಿ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದ್ ಬೀಳ್ನಾರು ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಆದ್ರೂ ಬೇರೆಯವರು ಹೇಳ್ತಾರೆ, ರೋಗ ಇದ್ದವರು ಇದಕ್ ಬಂದ್ ನೋಡಿದ್ರು ರೋಗ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ನಮಗ್ ಗೊತ್ತಿಲ್ಲ. ಹಾಗಾಗಿ ಉಳಿಸ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮಳೆ ಜಾಸ್ತಿ ಬೇರೆ ಎಲ್ಲ ಹೋಯ್ತಾ ಇದೆ ಸರ್. ಏನಾದ್ರೂ ಸಿಂಪರಣೆ ಮಾಡಿಲ್ವಾ, ಗಂಜಲ ಬೋರ್ಡ ದ್ರಾವಣ ಈ ತರ? ಗಂಜಲ ಮತ್ತೆ ಸ್ಪ್ರಿಂಟ್ ಮೈಲ್ ಸುಣ್ಣ ಎಲ್ಲಾನು ಮಾಡ್ತಾ ಇದೀವಿ ಸರ್. ಆದ್ರೂ ನಿಲ್ತಾ ಇಲ್ಲ, ಬೇರೆ ಹುಳಿಂದ ಏನ್ ಕಾಟ ಎಲ್ಲ ಬರೋದಿಲ್ಲ, ಕೊಳೆ ರೋಗ ಬಂದ್ಮೇಲೆ ನಿಲ್ಲದಿಲ್ಲ. ಹೋದ ವರ್ಷ ಆಚೆ ವರ್ಷ ಚೆನ್ನಾಗಿತ್ತ? ಹೋದ ವರ್ಷ ಆಚೆ ವರ್ಷ ಚೆನ್ನಾಗಿತ್ತು. ಫಸ್ಟ್ ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ, ಚೀಲ ಎಲ್ಲ ತುಂಬಾ ಹತ್ತತ್ರ ಇಟ್ಬಿಟ್ಟು ಬೀಳೆಲ್ಲ ಚಂದ ಹಬ್ಬಿತ್ತು, ಅದಕ್ಕೆ ಗಾಳಿ ಅಡಕ್ಕೆ ಜಾಗ ಇರ್ಲಿಲ್ಲ. ಅದ್ರಿಂದಾಗಿ ಎಲ್ಲ ರೋಗ ಬರ್ತಾ ಗೊತ್ತಿಲ್ಲ. ಈಗ ಸಪರೇಟ್ ಮಾಡಿದ್ವಿ ಸ್ವಲ್ಪ. ನಿಮ್ಮ ಸುತ್ತಮುತ್ತ ನಿಮ್ ತರ ವರ್ಷಕ್ಕೆ 50 ಕೆಜಿ 100 ಕೆಜಿ 200 ಕೆಜಿ ಬೆಳೆಯೋರು ಏನಿಲ್ಲ ಹಾಕಿರೋರು ಇದಾರ? ಇದಾರೆ, ನಮ್ಮನೆಯವರು ಚಿಕ್ಕಪ್ಪನವರೆಲ್ಲ ತುಂಬಾ ಬೆಳೆದಿದ್ದಾರೆ, ಹಿಂದೆ ಇಲ್ಲ ಶಂಗಪ್ಪ ಅಂತ ಹೇಳಿ ಅವರು ತುಂಬಾ ಬೆಳೆದಿದ್ರು. ಈಗ್ಲಿ ಇಟ್ಕೊಂಡಿದಾರ? ಈಗ ಅವ್ರದ್ದು ಹೋಯ್ತು ಗೀಳು, ಅವ್ರದ್ದು ಪೂರ್ತಿ ಹೋಯ್ತು. ಮತ್ತೆ ನಮ್ಮ ಸುತ್ತಮುತ್ತ ನಮ್ಮ ಮನೆ ಪಕ್ಕಗಳೆಲ್ಲ ಎಲ್ಲರ ಮನೇಲೂ ಸ್ವಲ್ಪ ಸ್ವಲ್ಪ ಬೀಳ್ ಹಾಕಿದ್ದಾರೆ ಇತ್ತೀಚೆಗೆ, ಫಸ್ಟ್ ಒಂದು 10 ಕೆಜಿ 15 ಕೆಜಿ ಎಲ್ಲ. ಅದೇ ತೋಟ ವರ್ಷ ವರ್ಷಕ್ಕೂ ಸುಧಾರಣೆ ಆಗ್ತಾ ಇದೆ, ಇನ್ನು ಮಾಡೋ ಕೆಲ್ಸಗಳು ಸಾಕಷ್ಟು ಇದಾವೆ, ಎಷ್ಟು ಮಾಡಿದ್ರು ಸಾಕಾಗಲ್ಲ ಅಲ್ವಾ? ಎಷ್ಟು ಮಾಡಿದ ಕೆಲ್ಸ ಮುಗಿಯೋದಿಲ್ಲ. ರೇಡಿಯೋ ಎಲ್ಲರೂ ಕೂತ್ಕೊಂಡು ಕೇಳ್ತೀರಾ? ನಿಮ್ ಮಾತು ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಸರ್, ಎಲ್ಲ ಕೇಳ್ತಾರೆ, ನನ್ನ ಮಗನಿಗಂತೂ ತುಂಬಾ ಇಷ್ಟ ಕೇಳ್ತೀವಿ ಸರ್. ಅದೇ ಎಲ್ಲ ಹಾಪಾಡಿ ಅದು ಕೇಳ್ತೀವಿ, ಕೃಷಿ ವಿಚಾರಗಳನ್ನ ಆಲಿಸ್ತಾ ಇದ್ರೆ ಎಲ್ಲ ಮಾತಾಡ್ತಾ ಇರ್ತಾರಲ್ಲ, ಏನೇನ್ ಮಾತಾಡ್ತಾರೆ ಸ್ವಲ್ಪ ತಿಳ್ಕೊಳ್ತೀವಿ. ಹೌದು,

ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಾ ಬಂದಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಇದೀಗ 100ರ ಸಂಭ್ರಮ. ಕರ್ನಾಟಕದ ಸಹಕಾರ ಕ್ಷೇತ್ರದಲ್ಲಿ ಯಶಸ್ವಿ 100 ವರ್ಷಗಳ ಸಾಧನೆ, ಜನಮನ್ನಣೆ, ಜನಮೆಚ್ಚುಗೆ, ಜನಪರ ಕಾಳಜಿಯ ಸಹಕಾರ ಬ್ಯಾಂಕ್, ನಮ್ಮ ಹಿರಿಮೆ ನಮ್ಮ ಹೆಮ್ಮೆಯ ಬ್ಯಾಂಕ್. ಒಟ್ಟು 288 ಸಹಕಾರ ಸಂಘಗಳ ಸದಸ್ಯತ್ವ ಹೊಂದಿರುವ ಈ ಬ್ಯಾಂಕ್ 100 ವರ್ಷಗಳಿಂದ ಗ್ರಾಹಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇದೀಗ ಡಿಜಿಟಲೀಕರಣಗೊಂಡಿದ್ದು ಗ್ರಾಹಕರಿಗೆ ಇನ್ನಷ್ಟು ಹತ್ತಿರವಾಗಿದೆ. ಪ್ರಗತಿದಾಯಕ 100 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭ ಕೊಡಗಿನ ಸರ್ವರಿಗೆ, ರೈತಾಪಿಗಳಿಗೆ, ಒಡನಾಡಿ ಸಹಕಾರ ಸಂಸ್ಥೆಗಳಿಗೆ, ಸಹಕಾರಿ ಧುರೀಣರಿಗೆ, ಜನಪ್ರತಿನಿಧಿಗಳಿಗೆ, ಗ್ರಾಹಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಎಚ್ಐವಿ ಹಾಗೂ ಟಿಬಿ ಬಗ್ಗೆ ಜಾಗೃತಿ ಕಾರ್ಯಕ್ರಮ. 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ. ಎಚ್ಐವಿ ಹಾಗೂ ಟಿಬಿ ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, ಎಚ್ಐವಿ ಹಾಗೂ ಟಿಬಿ ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ಜಾಹೀರಾತುಗಳನ್ನ ಕೇಳಿದಿರಿ. ಸೇವಾ ಮಾಹಿತಿ. ಅಮ್ಮತ್ತಿ ಕಾರಳಾನ ಮಂಡೆಪಂಡ ಪಾಲಿ ಅಪ್ಪಚ್ಚು ಐಂಗ ಇಂದು ಮರಣಪಟ್ಟಿತು. ಶತಾಯುಷಿ ಮಂಡೆಪಂಡ ಪಾಲಿ ಅಪ್ಪಚ್ಚು ತಾಮನೆ ನೆಲ್ಲಮಕ್ಕಡ ಐಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೂ ಅಮ್ಮತ್ತಿಲುಳ್ಳ ಐಂಡ ಸ್ವಂತ ಮನೆಯಲ್ಲೂ ನಡಪ. ಪಾಲಿ ಬಟ್ಟದ ದಿವಂಗತ ಅಸೈನಾರ್ ಅಸು ಅವರ ಪತ್ನಿ ನಾಸಿರ್ ಅವರ ತಾಯಿ ಜೊಹರಾಬಿ ಅವರು 73 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಜೊಹರಾಬಿ ಅವರ ಅಂತ್ಯಕ್ರಿಯೆ ಇಂದೇ ರಾತ್ರಿ 9 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೋಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಸಹಕಾರ ಕೌಲು ರೈತಂಗ ಅನುಕೂಲ ಆಪನಿಕೆ ಇನ್ನೆಚ್ಚಕ್ಕೂ ಸುಧಾರಣೆ ಬದಲಾವಣೆಗೂ ಕ್ರಮ ಇಡ್ತವ. ರಾಜ್ಯದ ಕೊಡಗು ಡಿಸಿಸಿ ಬ್ಯಾಂಕ್ 3ನೇ ಸ್ಥಾನ ತುಳದು ವಿಶೇಷ. ಮಾದಾಪುರತು ಸಹಕಾರ ಬ್ಯಾಂಕ್ ಶುರು ಮಾಡಿ ಬ್ಯಾಂಕ್ರ ಅಧ್ಯಕ್ಷ ನಿರ್ದೇಶಕಂಗ ಸಿಬ್ಬಂದಿಯಡ ನೆಲ್ಲ ಸೇವೆ ನುಂಡು ಡಿಸಿಸಿ ಬ್ಯಾಂಕ್ಗೆ ರಾಜ್ಯತೆ ನಲ್ಲ ಪೆದ ಉಂಡು. ಇಂದು ಮಡಿಕೇರಿಯಲ್ಲಿ ನಡೆದ ಕೆಡಿಸಿಸಿ ಬ್ಯಾಂಕ್ರ ಶತಮಾನೋತ್ಸವ ಸಮಾರಂಭದ ಕೂಡಿಯಾಡನ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್ ಅಭಿಪ್ರಾಯ ಪರಂದತ್. ಶಾಸಕ ಕೆಜಿ ಬೋಪಯ್ಯ ಸಹಕಾರ ಸಿರಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿತು. ಕೊಡಗ್ರ ಸಹಕಾರ ಕೋಗು ತಾಂಡದೇ ಆನ ಅಸ್ತಿತ್ವ ಉಂಡು ಅಣ್ಣಚಿ. ಬ್ಯಾಂಕ್ರ ಅಧ್ಯಕ್ಷ ಕೊಡಂದರ ಗಣಪತಿ, ಹಾಲಿ ಮಾಜಿ ಸಹಕಾರಿಯ ಜನಪ್ರತಿನಿಧಿಯ 100ನೇಪುರ ಕಟ್ಟಡ ನಿರ್ಮಾಣ ಶಂಕುಸ್ಥಾಪನೆ ಸಮಾರಂಭತ್ತು ಹಾಜರಿಂತು. ಮಡಿಕೇರಿಯಲ್ಲುಳ್ಳ ಐಟಿಐ ಕಾಲೇಜರ ಪಕ್ಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜರ ಪುದಿಯ ಕಟ್ಟಡಕ್ಕೆ ಶಾಸಕ ಅಪ್ಪಚುರಂಜನ್ ಗುದ್ದಲಿ ಪೂಜೆ ಮಾಡಿತು. ದಂಡಕೋಟಿ ಕಣಕ್ಲು ಸುಸಜ್ಜಿತ ಕಾಲೇಜು ನಿರ್ಮಾಣ ಅಪ್ಪ. ಇದೀಗ 400 ಮಕ್ಕ ಓದಿಯುಳ್ಳ ಸರ್ಕಾರಿ ಕಾಲೇಜಲ್ಲಿ ಸರಿಯಾದ ಜಾಗ ಕಿಟ್ಟದ ಹಿನ್ನೆಲೆಯಲ್ಲಿ ತಡ ಆಚಿಂದಣ್ಣಚಿ. ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ದಂಡಕೋಟಿ ಖರ್ಚಿಲು ವಿದ್ಯುತ್ ಚಿತಾಗಾರ ನಿರ್ಮಾಣತ್ನ ಒರು ಕಾಲತ್ರ ಉಳಲು ಮಾಡುವ ಅಂದು ಶಾಸಕ ಎಂಪಿ ಅಪ್ಪಚು ರಂಜನ್ ಅಣ್ಣಿತು. ಇಂದು ಕ್ಯಾಕೊಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿತು ತಕ್ಕಪರಂದ ಶಾಸಕ. 14 ಪಿಂಜ 15 ಪಣಕಾಸು ಯೋಜನೆರಡಿ 20 ಲಕ್ಷ ಖರ್ಚಿಲು ಚೈನ್ ಗೇಟ್ ಪಕ್ಕತ್ತುಳ್ಳ ಕ್ಯಾಕೊಳತ್ನ ಚಾಯಿಕೂಟಕ್ಕೂ ಕ್ರಮ ಅಡತಂಡಿತು. ಕೋವಿಡ್ರ ಹಿನ್ನೆಲೆಯಲ್ಲಿ ಕ್ಯಾಕೊಳಸ ಅರ ಮುಖ್ಯ ಅಂದು ಅವು ಅಭಿಪ್ರಾಯಪಟ್ಟತು. ಸೋಮವಾರಪೇಟೆ ತಾಲೂಕರ ಕನ್ನಡ ಸಾಹಿತ್ಯ ಪರಿಷತ್ರ ಆದನೆಯಲ್ಲಿ ಇದೇ ತಿಂಗ ಇರುವ ದಂಡಾಂಗ ಅಣ್ಣಕ ನಾರಾಚ ಪೊಲಕ 11 ಗಂಟೆಗೆ ಬೇಳೂರ ಮುರುಘರಾಜೇಂದ್ರ ಮಠತ್ರ ಸಭಾಬಾಡೆಯಲ್ಲಿ ತಾಲೂಕು ಮಠತ್ರ ಕವಿಗೋಷ್ಠಿ ನಡಪ. ಕೂಡಿಯಾಡೋಕು ಇರಾದೆ ಉಳ್ಳವು ನಾಳೆ 21 ಮಧ್ಯಾಹ್ನ ದಂಡಗಂಟೆರೊಳಲು ಪೆದ ನೋಂದಣಿ ಮಾಡಿಯೋಲು. காத்து மழை உண்டு. தட்சிண கொடுக்கற சுமார் எல்லா ஜாகத்து காஃபிக்கு கொலை ரோக பந்து காஃபி ஒலிஞ்சன் உண்டு. அல்லத்த அடிக்க தெங்கு மழு பாழ எல்லா பசுல நஷ்ட ஆன ஹின்னலில் ஜில்லற போரை போரை இலாக்காதிகாரியா ஹுதிக்கேரி ஸ்ரீமங்கலா குர்ச்சி பீர்கா நெம்மல தெராலு பிர்னானி போராடு கிராமக்கு குத்து போய்த்து நோட்டித்து. கோவிட் மூந்தனால அக்டோபர் நவம்பர் திங்கத்து கண்டு பக்குந்து தஜங்கட வரதி ஒண்ணுவா ஆனுண்டு ஜில்லா மட்டத்தில தாந்திரிக தஜங்கட சமிதி அவசிய இப்பக்கெல்ல சபை நடத்திட்டு பரிஸ்தின அறிஞண்டு ஜில்லாடலித்துக்கு சலகை சூச்சனை தருண்டு ஜில்லா மட்டத்தில சமிதி ராஜ்ய மட்டத்தில சலகா சமிதிர கூட தக்கு பக்கு நடத்தியண்டு ஜில்லர ஸ்திதிகத்திர மீத